ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರೈತರಾದ ಮುನ್ನಾ ಸಾಬ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರೈತರಾಗಿರ್ತಕ್ಕಂಥ ಮಾಬು ಸಾಬ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ, ಕೇಳೋಣ. ನಮಸ್ಕಾರ ಮಾಬು ಸಾಬ್ ಅವರೇ. ನಮಸ್ಕಾರ ಸರ್. ಮಾಬು ಸಾಬ್ ಅವರೇ, ನೀವು ಮೂಲತಃ ಕೃಷಿಕರೇ? ಹ್ಞೂ ಸರ್. ಹಾಂ, ಸ್ವಂತ ಊರು ನಿಮ್ಮದು? ಸ್ವಂತ ಊರು ಇದೇ ಊರು ಸರ್, ಹಡಗಲಿಯಲ್ಲಿ. ಹೂವಿನ ಹಡಗಲಿ ಸರ್. ಹ್ಞೂ. ಈ ಕೃಷಿ ಅನ್ನೋದು ತಲತಲಾಂತರದಿಂದ ಬಂದಿದ್ದ ನಿಮ್ಮ ತಂದೆ? ಹ್ಞೂ ಸರ್, ತಲತಲಾಂತರದ ಬಂದಿತ್ತು ಸರ್. ಹ್ಞೂ. ಎಷ್ಟು ಎಕರೆ ಇದೆ ಭೂಮಿ? 8 ಎಕರೆ ಇದೆ ಸರ್. 8 ಎಕರೆ ಭೂಮಿ ಇದೆ. ಏನೇನು ಬೆಳಿತೀರಿ? ಮೆಕ್ಕೆಜೋಳ ಬೆಳಿತೀವಿ ಸರ್, ಮೆಣಸಿನ ಗಿಡ ಬೆಳಿತೀವಿ. ಹ್ಞೂ. ಮೊದಲಿಗೆಲ್ಲ ಈರುಳ್ಳಿ ಬೆಳಿತಿದ್ವಿ ಸರ್. ಹ್ಞೂ. ಈಗ 2 ವರ್ಷ ಆಯ್ತು ಸರ್, ಈರುಳ್ಳಿಗೆ ರೋಗ ಬಂದ್ಬಿಟ್ಟು ಲಾಸ್ ಆಗಿ ಹಾಕಿಲ್ಲ ಸರ್. ಹ್ಞೂ. ಕೊಳೆ ರೋಗ ಬಿತ್ತೈತೆ ಸರ್. ಹ್ಞೂ. ಅದಕ್ಕಾಗಿ ಭಾಳ ಲಾಸ್ ಆಗಿ ಹಾಕಿಲ್ಲ ಸರ್. ಈರುಳ್ಳಿ ಬಿಟ್ಟಿರಿ? ಬಿಟ್ಟಿವಿ ಸರ್. ವರ್ಷ ವರ್ಷ ಬೆಳಿತಿದ್ರೆ ಈರುಳ್ಳಿ? ಹ್ಞೂ ಸರ್. ಯಾವಾಗ ಕೊಳೆ ರೋಗ ಆಗಿದ್ದೆ ಅವಾಗ? ಈಗ 2 ವರ್ಷದ ಕೆಳಗೆ ಸರ್. ಹ್ಞೂ. ಕೊಳೆ ರೋಗ ಫುಲ್ ಬಿದ್ದಿರೋದಕ್ಕೆ. ಮತ್ತೆ ರಿಪೀಟ್ ಆಗುತ್ತಂತ ಏನು ಗ್ಯಾರಂಟಿ? ಮುಂದೆ ಚೆನ್ನಾಗಿ ಬರ್ತೈತೇನ? ಇಲ್ಲ ಸರ್, ಎದ್ರಿ. ಹ್ಞೂ. ಸಾಲ ಮಾಡ್ಕೊಂಬಿಟ್ವಿ ಸರ್, ಹಂಗಾಗಿ ಹಾಕಿಲ್ಲ ಸರ್. ಈರುಳ್ಳಿ ಬಿಟ್ಟರಿ, ಲಾಸ್ ಆಯಿತು ಅಂತ? ಹ್ಞೂ ಸರ್. ಈಗ ಲಾಭದಾಯಕವಾಗಿರ್ತಕ್ಕಂಥ ಬೆಳೆ ಯಾವುದು ನಿಮಗೆ? ಈ ಮೆಕ್ಕೆಜೋಳ ಅಷ್ಟೇ ಸರ್. ಹೌದಾ? ಹ್ಞೂ ಸರ್. ಮೆಣಸಿನಕಾಯಿ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬೆಲೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ? ಬೆಲೆ ಚೆನ್ನಾಗೈತೆ ಸರ್. ಅದಕ್ಕೆ ಬೂದಿ ರೋಗ, ಮುಟುಗು ರೋಗ, ನುಸಿ ರೋಗ, ತೆಪ್ಪೋಲ್ದು ಸರ್. ಹ್ಞೂ. ಈಗ ಆಲ್ರೆಡಿ ನಮ್ಮ ಹೊಲದಾಗ 4 ಎಕರೆ ಐತೆ ಸರ್, 1 ಕೆಜಿನ ಹರಿದು ಮಾರಿಲ್ಲ ಸರ್. ಹೌದಾ? ಹ್ಞೂ ಸರ್. ಈಗೆಲ್ಲ ಮೆಣಸಿನ್ಕಾಯಿ ಹೋಗ್ತಾ ಇದೆ? ಮೊದಲಿಗೆ ಮಳೆಗಾಲದಾಗ ಹಾಕ್ಯಾರಲ್ಲ ಸರ್, ಅವ್ರದ್ದು ಹೋಗ್ತಾ ಇದೆ ಸರ್. ಹೋಗ್ತಾ ಇದೆ. ನಾನು ಮೆಕ್ಕೆಜೋಳ ತಕ್ಕಂದು ಹಾಕ್ಯನ್ ಸರ್ ಬ್ಯಾಸ್ಗಿದ್ರೆ. ಯಾವಾಗ ಇದನ್ನು ಬೆಳೆಯೋದು ಸೂಕ್ತ ಅನ್ಸುತ್ತೆ? ಮಳೆಗಾಲದಾಗ ಬೆಳಿಬೇಕು ಸರ್ ಅದು. ಮತ್ತೆ ಯಾಕೆ ಈಗ ಬೆಳೆದ್ರಿ ಅಂದ್ರೆ? ಎಲ್ಲರೂ ಮಳೆಗೆ ಕೆಡ್ತೈತಿ ಕಾಯಿ ಅನ್ನೋದಿಚ್ಚಿಗೆ ಹಿಂದೆ ವರ್ಷ, ಈ ವರ್ಷ ನಾನು ಮೆಕ್ಕೆಜೋಳ ತಕ್ಕಂದು ಬ್ಯಾಸಿಗೆ ಹಾಕೋಣಂತ ಹಾಕಿತ್ತು ಸರ್. ಹಂಗಾಗಿ ಬ್ಯಾಸಿಗೆ ಎಫೆಕ್ಟ್ ಆಗಿದೆ ಸರ್. ಬಿಸಿಲು ಒಂದಿನ ಚಳಿಗಾಲ ಬೀಳ್ತೈತೆ ಸರ್, ಇಬ್ಬನಿ ಬೀಳ್ತೈತಿ, ಇಬ್ಬನಿಗೆ ಹೂವು ಮೂಪ್ ಎಲ್ಲ ಕತ್ತರಿಸ್ತೈತೆ ಸರ್. ಹಂಗಾಗಿ ಲಾಸ್ ಆಗಿದೆ ಸರ್, 1.5 ಕೆಜಿನೂ ಹರಿದಿಲ್ಲ ಸರ್. ಹೌದಾ? ಹ್ಞೂ ಸರ್. ಇದನ್ನು ಸರಿಪಡಿಸ್ಕೊಳ್ಳೋದು ಹೆಂಗೆ ನೀವು? ಇದನ್ನು ರೂಟ್ ಹೊಡೆದು ಮತ್ತೆ ಮೆಕ್ಕೆಜೋಳ ಊರ್ಬೇಕು ಸರ್. ಎಷ್ಟು ಖರ್ಚಾಯಿತು 4 ಎಕರೆಗೆ ಮೆಣಸಿನ್ಕಾಯಿ? 1.5 ಲಕ್ಷ ಹೋಗ್ಯಾತ್ ನೋಡಿ ಸರ್. ಓಹೋ, 1.5 ಲಕ್ಷ ಲಾಸ್. ಈ ಬೆಳೆ ವಿಮೆ ಅಂತ ಮಾಡಿಸ್ತಾರಲ್ವಾ, ಹಂಗೆ ಮಾಡಿಸಿಲ್ವಾ ನೀವು? ಮಾಡಿಸಿಲ್ಲ ಸರ್, ನಾವು ಎಲ್ಲಿ ಓಡಾಡಂಗಿಲ್ಲ, ಹೊಲ ಆಕಳ ಎತ್ತು ಇದು ಟ್ಯಾಕ್ಟ್ರಿ, ಹಿಂಗಾಗಿ ಹಿಂಗೆ ಮಾಡ್ಕೊಂತ. ಬೆಳೆ ಈ ರೀತಿ ನಾಶ ಆದರೆ ಬೆಳೆ ವಿಮೆ ಮಾಡಿದರೆ ಪರಿಹಾರ ಸಿಗ್ತಿತ್ತಲ್ವಾ? ಕರೆಕ್ಟ್ ಸರ್, ನಾನು ಮಾಡಿಲ್ಲ ಸರ್, ಯಾವ ಬೆಳೆಗೆ ಮಾಡಿಸಿಲ್ಲ ಸರ್. ಇದೇ ಬೆಳೆ ನಿಮ್ಮಲ್ಲಿ ಯಾರು ಮಾಡಿಸಲ್ವಾ? ಮಾಡಿಸಲ್ಲ ಸರ್. ಸರಿ, ಮೆಣಸಿನ್ಕಾಯಿಗೆ ಈ ಬಾರಿ ಸಿಕ್ಕಿಲ್ಲ ನಿಮಗೆ? ಸಿಕ್ಕಿಲ್ಲ ಸರ್. ಮೊದಲೆಲ್ಲ ಕರೆಕ್ಟಾಗಿ ಮಳೆಗಾಲದಲ್ಲಿ ಬೆಳೆದಿದ್ರಾ? ಬೆಳೆದೇವು ಸರ್. ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಬಂದಿತ್ತು. ಯಾವ ತಳಿ ಹಾಕ್ತಿದ್ರೆ ಹೆಚ್ಚಾಗಿ ನೀವು? ಇದು ಬ್ಯಾಡಗಿ ಕಡ್ಡಿನ ಹಾಕ್ತಿದ್ವಿ ಸರ್. ಏನು ರೇಟ್ ಸಿಗ್ತಿತ್ತು ಅವಾಗೆಲ್ಲ? ಈಗ ರೇಟ್ ಜಾಸ್ತಿ ಸರ್. ಅವಾಗೆಲ್ಲ 10,000, 20,000, 30,000, 35,000 ಹಿಂಗೆ ಸಿಕ್ಕತ್ತೆ ಸರ್. ಈಗ ಮೆಕ್ಕೆಜೋಳ ನಿಮಗೆ ಲಾಭದಾಯಕವಾಗಿದೆ ಅಂತ ಹೇಳ್ತೀರಿ, 8 ಎಕರೆಯಲ್ಲಿ ಹಾಕ್ತಿರೋದನ್ನ? 8 ಎಕರೆ ಪೂರ ಹಾಕ್ತೀವಿ ಸರ್. ಪೂರ ಹಾಕ್ಬಿಡ್ತೀರಿ ಒಂದ್ಸಲ, ಒಂದು ಅವಧಿ ಅದು ಬೆಳೆ? ಹ್ಞೂ ಸರ್. ಹ್ಞೂ, ಇಳುವರಿ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತದೆ ಸರ್. ಎಕರೆಗೆ ಎಷ್ಟು ಖರ್ಚು ಬರ್ತೀರಿ ಮೆಕ್ಕೆಜೋಳ ಬೆಳೆಯೋದಕ್ಕೆ? ಎಕರೆಗೆ 13,000-14,000 ರೂಪಾಯಿ ಖರ್ಚು ಬರ್ತದೆ ಸರ್. ಹ್ಞೂ, ಅಂದರೆ ಎಲ್ಲ ಮನೆಗಳು ಟ್ಯಾಕ್ಟ್ರಿ ಮಾಡ್ತಿರ್ತಲ್ಲ ಸರ್, ಹಂಗಾಗಿ ಖರ್ಚು ಕಡಿಮೆ ಬರ್ತದೆ ಸರ್. ಕೃಷಿ ಕೈ ಮುಟ್ಟಿ ಕೆಲಸ ಮಾಡೋರು ನಿಮ್ಮ ಮನೆಯಲ್ಲಿ ಎಷ್ಟು ಜನ? ನಾವಿಬ್ಬರೇ ಸರ್, ತಂದೆ ಮಗ. ತಂದೆ ಮಗ ಇಬ್ಬರೇ? ಇಬ್ಬರೇ ಸರ್. ವಜೆ ಆಗುತ್ತೆ ನಿಮಗೆ? ಹ್ಞೂ ಸರ್. ಆಳುಗಳು ಬಳಕೆ ಇದೆ ನಿಮ್ಗೆ? ಬಳಕೆ ಇದೆ ಸರ್. ಯಾವ್ಯಾವ ಟೈಮಲ್ಲಿ ಆಳುಗಳನ್ನು ಬಳಸ್ತೀರಿ? ಈಗ ಆಳುಗಳು ಬೇಕಾದ್ರೆ ನಾವು ಟ್ಯಾಕ್ಟ್ರಿಲಿ ಬಿತ್ತನೆ ಮಾಡ್ತೀವಿ ಸರ್. ಹ್ಞೂ, ಟ್ಯಾಕ್ಟ್ರಲ್ಲಿ ರಟ್ಟಿ ಹೊಡಿತೀವಿ, ಟ್ಯಾಕ್ಟ್ರಲ್ಲಿ ಹರ್ಕ್ತೀವಿ, ಎಲ್ಲ ಟ್ಯಾಕ್ಟ್ರಲ್ಲಿ ಮಾಡ್ತೀವಿ ಸರ್. ಕಳೆ ತೆಗೆಯುವಾಗ ಆಳು, ತೆನೆ ಮುರಿಯುವಾಗ ಆಳು, ಎರಡೇ ಟೈಮ್ ಆಳು. ಮೆಕ್ಕೆಜೋಳಕ್ಕೆ ಈ ಭಾಗದಲ್ಲಿ ಏನೇನು ಸಮಸ್ಯೆಗಳು, ರೋಗ ರುಜಿನ ಬರ್ತದೆ? ಸಮಸ್ಯೆ ಇಲ್ಲ ಸರ್. ಮಳೆಗಾಲದಾಗ ಹಾಕಿದ್ರೆ ಸಮಸ್ಯೆ ಇಲ್ಲ ಸರ್. ಬ್ಯಾಸಗಿ ಟೈಮ್ಗೆ ಹಾಕಿದ್ರೆ 2-3 ಸಲ ಎಣ್ಣೆ ಹೊಡಿಬೇಕು ಸರ್. ಇದು ಹುಳ ಬೀಳ್ತದೆ ಸರ್, ಸುಳಿ ರೋಗ. ಅವಕ್ಕೆ ಸುಳಿ ರೋಗ ಒಂದೇ ಸಮಸ್ಯೆ ಅದು? ಒಂದೇ. ಅದನ್ನು ಬಿಟ್ಟರೆ ಏನು ಅಷ್ಟಾಗಿ ಕಾಣ? ಏನಿಲ್ಲ ಸರ್. ಈಗ ನಿಮಗೆ ಕೃಷಿಯಲ್ಲಿ ಏನೇ ಸಮಸ್ಯೆಗಳು ಬಂದರೆ ಯಾರನ್ನು ನೀವು ಸಂಪರ್ಕಿಸ್ತೀರಿ? ಕೃಷಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸ್ತಿರೋ? ಇಲ್ಲಿ ನಿಮಗೆ ಹತ್ತಿರದಲ್ಲಿ ಇದು ಇದೆ, ಕೃಷಿ ಶಿಕ್ಷಣ ವಿಸ್ತರಣೆ ಕೇಂದ್ರ ಅಂತ ಇದೆ, ಅಲ್ಲಿಗೆ ಏನಾದರೂ ಹೋಗ್ತಿರೋ? ಇಲ್ಲ ಸರ್, ನಾವು ಎಲ್ಲಿ ಹೋಗಿಲ್ಲ ಸರ್. ಹ್ಞೂ, ನಾವೇ ನಮಗೆ ತಿಳಿದೊಟ್ಟು ಮಾಡೋದು ಸರ್. ಬಳಕೆ ಮಾಡ್ಕೋಬೇಕಲ್ವಾ? ಸರ್ಕಾರದ ಅಧಿಕಾರಿಗಳು ಇರ್ತಾರೆ, ಕೃಷಿ ಶಿಕ್ಷಣ ವಿಸ್ತರಣೆ ಕೇಂದ್ರದವರು ಇರ್ತಾರೆ, ಅವರೆಲ್ಲ ನಿಮಗೋಸ್ಕರ ಅಲ್ವ ಇರೋದು, ರೈತರಿಗೋಸ್ಕರ ಇರೋದು? ಹೌದು ಸರ್. ಇದೇ ನಮ್ಮ ಫಸ್ಟ್ ನಮ್ಮ ಜೀವನದಾಗ ಲಾಸ್ ಆಗಿರೋದು ಸರ್. ಮೆಣಸಿನ ಗಿಡ ಬ್ಯಾಸಗಿದು ಮಳೆಗಾಲದ ಲಾಸ್ ಆಗಿ ಎಂದೂ ಆಗಿಲ್ಲ ಸರ್. ಶೇಂಗಾ ಹಿಂಗೆ ಯಾವಾಗಲೂ ಲಾಸ್ ಆಗಿಲ್ಲ ಸರ್. ಅದಕ್ಕಾಗಿ ನಾವು ಅವ್ರ ತಲೆ ಯಾವಾಗಲೂ ಹೋಗಿಲ್ಲ ಸರ್. ಈ ಬಾರಿ ಮೆಣಸಿನಕಾಯಿ ಲಾಸ್ ಆಗಿದೆ? ಲಾಸ್ ಆಗಿದೆ. ಈಗ ಅದನ್ನ ಕೆಡಿಸಿ ಮುಂದೆ ನೀವು ಇದು ಮೆಕ್ಕೆಜೋಳ ಹಾಕೋಬೇಕು? ಹಾಕೋಬೇಕು ಸರ್. ಇದಲ್ಲದೆ ನೀವು ಮನೆಗಾಗಿ ನಿಮ್ಮ ಮನೆ ಕುಟುಂಬದ ಊಟಕ್ಕಾಗಿ ಏನೇನು ಬೆಳಿತೀರಿ? ಎಲ್ಲ ಕೊಂಡ್ಕೊಂತೀವಿ ಸರ್. ಹೌದಾ? ಜೋಳ ಬೆಳೆಯಲ್ಲ? ಜೋಳ ಬೆಳಿಬೋದಲ್ಲ ನೀವು? ಊಟ ಜೋಳ ಬೆಳಿಬೋದು ಸರ್. ಅದು ಮಳೆ ಹತ್ಕೊಂಡು ಬಿಡ್ತಿತ್ತಲ್ಲ ಸರ್, ಜೋಳ ಬಂದಿರ್ತದೆ ಸರ್. ಮಳೆಗಾಲ ಹೆಚ್ಚಾಗಿರ್ತದೆ, ಅವಾಗ ಮಾಡೋರು ಮನೆಗಿರಲ್ಲ ಸರ್. ಹಂಗಾಗಿ ಊಟದ ಜೋಳ ಹಾಕಲ್ಲ ಸರ್, ಕಪ್ಪಾಗ್ತಾವ ಅಂತಂದೇಳಿ. ಜೋಳ ಖರೀದಿ ಮಾಡ್ಕೋಬೇಕು? ಹ್ಞೂ, ಖರೀದಿ ಮಾಡ್ತೀವಿ ಸರ್. ರಾಗಿ ಬೆಳಿತೀರಿ? ರಾಗಿ ಬೆಳಿತೀವಿ ಸರ್, 1/2 ಎಕರೆ ಹಾಕಿಂತೀವಿ ಸರ್. ದನಕ್ಕೆ ರಾಗಿ ಏನು ಕೆಡೋದಿಲ್ಲ? ಅದೇ ಕೆಡೋದಿಲ್ಲ, ಕೆಡೋದಿಲ್ಲ ಸರ್. ದನಕ್ಕೆ ಹುಲ್ಲಾಗ್ತದೆ? ದನಕ್ಕೆ ಹುಲ್ಲಾಗ್ತದೆ ಸರ್, ಹೊಟ್ಟಿನ ಬಣಿವಿಗೆ ಹೊಚ್ಚಾಗಿ ಬರ್ತೈತೆ. ಹಂಗಾಗಿ ನವಣಿ ಉಪಯೋಗ ಆಗ್ತದೆ? ನವಣಿ ಉಪಯೋಗ ಆಗ್ತದೆ ಸರ್. ನವಣಿ ಇವತ್ತಿಗೂ ಊಟಕ್ಕೆ ಬಳಸ್ತೀರಾ ನೀವು? ಬಳಸ್ತೀವಿ ಸರ್. ದನಗಳಿಗೆ ಮೇವಾಗ್ತದೆ? ಅದು ಮೇವಾಗ್ತದೆ ಸರ್. ಈಗ ನಿಮ್ಮ ದನಕರುಗಳು ಎಷ್ಟಿದ್ದಾವೆ? 5 ದನ ಅದು ನೋಡಿ ಸರ್. ಇವು 2 ಆಕಳು, 1 ಕರು, 2 ಎತ್ತು ಅಷ್ಟಿದ್ದಾವೆ. ಹ್ಞೂ ಸರ್. ಶೇಂಗಾ ಬೇಸಿಗೆ ಟೈಮಲ್ಲಿ ಬೆಳೆಯೋದು? ಹ್ಞೂ ಸರ್. ಒಳ್ಳೆ ಇಳುವರಿ ಬರ್ತದ? ಬರ್ತದೆ ಸರ್. ಅದು ಶೇಂಗಾಕ್ಕೇನು ಹೆಚ್ಚು ಸಮಸ್ಯೆಗಳು ಕಾಡಲ್ಲ? ಕಾಡಲ್ಲ ಸರ್. ಹ್ಞೂ. ಯಾವ ತಳಿ ಶೇಂಗಾ ಬೆಳೆಯೋದು ಇಲ್ಲಿ? ನಾವು ಕೆಳ ಶೇಂಗಾ ಹಾಕ್ತೀವಿ ಸರ್. ಹ್ಞೂ, ಜವರಿ ಶೇಂಗಾ. ಹ್ಞೂ, ಇಳುವರಿ ಎಲ್ಲ ಚೆನ್ನಾಗಿ ಬರ್ತದೆ? ಚೆನ್ನಾಗಿ ಬರ್ತದೆ ಸರ್. ನೀವು ಮಾರಾಟ ಮಾಡ್ಲಿಕ್ಕೆ ಹೋಗ್ತಿರಲ್ವ? ಹ್ಞೂ ಸರ್. ಗ್ರಾಮ್ ಎಲ್ಲ ಎಷ್ಟು ಬರ್ತದೆ? ಗ್ರಾಮು 60 ಬರ್ತವೆ, 70 ಬರ್ತವೆ ಸರ್, 75 ಬರ್ತವೆ ಸರ್ ಲಾಸ್ಟ್. ಹ್ಞೂ, ಹಿಂಗೆ ಬರ್ತವೆ ಸರ್. ಆ್ಯಾವ್ರೇಜಾಗಿ 70 ಬರ್ತದೆ? 70 ಬರ್ತದೆ ಸರ್. ಕಡಿಮೆ ಆಗಿದೆಯಾ ಇವಾಗ? ಇಲ್ಲ ಸರ್, ಕಮ್ಮಿ ಆಗಿಲ್ಲ. 70 ಬಂದರೆ ಒಳ್ಳೇದಾ? ಬಹು ಒಳ್ಳೇದು ಸರ್. ಕ್ವಾಲಿಟಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ರೇಟ್ ಚೆನ್ನಾಗಿ ಸಿಗ್ತದೆ? ಚೆನ್ನಾಗಿ ಸಿಗ್ತದೆ. ಶೇಂಗಾ ಏನು ರೇಟ್ ಇದೆ ಈಗೆಲ್ಲ ಇಲ್ಲಿ? 7,000 ಇತ್ತು ಸರ್, 7,500, 8,000 ಹಿಂಗೆ ಸಿಗ್ತದೆ ಸರ್ ರೇಟ್. ಎಷ್ಟು ಇಳುವರಿ ಬರುತ್ತೆ ಎಕರೆಗೆ? ಎಕರೆಗೆ 8 ಕ್ವಿಂಟಲ್, 9 ಕ್ವಿಂಟಲ್ ಬರ್ತದೆ ಸರ್. ಬರ್ತದೆ? ಬರ್ತದೆ. ಇದು ಲಾಭದಾಯಕನಾ ನಿಮಗೆ ಶೇಂಗಾ? ಲಾಭ ಚೆನ್ನಾಗಿ ಆಗ್ತದೆ ಸರ್. ಅಂದರೆ ದನಕ್ಕೆ ಹೊಟ್ಟು ಬೇಕಲ್ಲ ಸರ್ ನಮಗೆ. ಹಾಗಾಗಿ ಅದನ್ನ ಬೆಳಿಲೇಬೇಕು ನೀವು? ಬೆಳಿಲೇಬೇಕು ಸರ್. 4 ಎಕರೆ ಹಾಕ್ತೀವಿ ಸರ್ ವರ್ಷ. ದನಕರುಗಳಿಗೆ ಮೇವು ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಬೇಕು ಸರ್ ಶೇಂಗಾ. ಮೆಕ್ಕೆಜೋಳದ ಸಪ್ಪೆ ಎಲ್ಲ ಬಳಕೆ ನಿಮ್ಮ ದನಕರಿಗೆ ಉಪಯೋಗ ಆಗ್ತದೆ? ಸಪ್ಪೆ ಎಲ್ಲ ಬಳಕೆ ಮಾಡ್ತೀವಿ ಸರ್. ಹಾಲನ್ನು ಡೈರಿಗೆ ಹಾಕ್ತೀರಿ ಅಂತ ಹೇಳ್ತೀರಿ, ಡೈರಿಯಿಂದ ನಿಮಗೆ ಏನೇನು ಉಪಯೋಗ ಇದೆ? ನಮಗೆ ಅನುದಾನ ಅಂತಂದು ಹಾಕ್ತಾರೆ ಸರ್ ಅವರು. ಆಮೇಲೆ ಡೈರಿಯಿಂದ ಫುಡ್ ಸಿಗ್ತದೆ ಸರ್. 15 ದಿನಕ್ಕೆ ಒಂದು ಸಲ ಪೇಮೆಂಟ್ ಮಾಡ್ತಾರೆ ಸರ್. ನಾವು ಎಷ್ಟು ಹಾಲಾಗ್ತೇವೆ ಅಷ್ಟು ಸರ್. ಕೃಷಿ ಇಲಾಖೆಯಿಂದ ಏನೇನು ಸಹಾಯಗಳನ್ನು ನೀವು ತೊಗೊಂಡಿದ್ದೀರಿ? ನಾವು ಸ್ಪ್ರಿಂಕ್ಲರ್ ಪೈಪ್ ತಗೊಂಡು ನೋಡಿ ಸರ್ ಒಂದು ಸಲ. ಮತ್ತು ಅದು ಬಿಟ್ಟರೆ ಏನು ತೊಗೊಂಡಿದ್ದೆ? ಬೇರೆ ಏನು ತೊಗೊಂಡಿಲ್ಲ? ಬೇರೆ ಏನು? ಕೃಷಿ ಹೊಂಡ ಮಾಡಿಸೋದಾಗಿರ್ಬೋದು? ಇಲ್ಲ ಇಲ್ಲ ಸರ್. ಕೆರೆ ಮಾಡ್ಕೊಳ್ಳೋದು? ಇಲ್ಲ ಸರ್. ಕೃಷಿ ಹೊಂಡ ಈ ಥರದ್ದೆಲ್ಲ ಮಾಡ್ಕೋಬೋದಿತ್ತಲ್ವ? ಬದು ಮಾಡ್ಕೊಳ್ಬೋದಾಗಿತ್ತು ಸರ್. ನೀರು ಚೆನ್ನಾಗದು? ಈಗ ನೀರು ಚೆನ್ನಾಗಿ, ನೀರಿನ ಸಮಸ್ಯೆ ಇಲ್ಲ ನಿಮಗೆ? ಇಲ್ಲ ಸರ್. ಮೊನ್ನೆ ಈ ವರ್ಷ 5 ಬೋರ್ ಹಾಕ್ಸಿದ್ ಸರ್. ಹೌದಾ? ಯಾಕೆ ಅಷ್ಟೊಂದು ಹಾಕ್ಸಿದ್ರೆ ಬೇಕಷ್ಟು? ಬೋರ್ ನೀರು ಬಿದ್ದಿಲ್ಲ ಸರ್. 1-2 ಬೋರ್ನಾಗ 1 ಇಂಚ್ ಬಿದ್ದೈತೆ ಸರ್. 1 ಬೋರ್ನಾಗ 2 ಇಂಚ್ ಬಿದ್ದೈತೆ ಸರ್. ನಿಮ್ಮ ಭಾಗ ನೀರಾವರಿ ಆಗಿದೆ, ಕಾಲುವೆ ನೀರು ಬರ್ತಾ ಇದೆ, ಅಂತರ್ಜಲ ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ? ಹನಕನಹಳ್ಳಿ ಕೆಳಗ ಜಗ್ಗಿ ನೀರೈತೆ ಸರ್. ಹನಕನಹಳ್ಳಿ ದಿಬ್ಬ ಹತ್ತಿದ್ರ ಮೇಲೆ ನೀರಿಲ್ಲ ಸರ್, ಹಡಗಲಿ ಕಡೆ ನೀರಿಲ್ಲ ಸರ್, ಕರೆ ಬಂಡಿ ಬೀಳ್ತದೆ ಸರ್ ಎಲ್ಲ. ಹೌದಾ? ಹ್ಞೂ ಸರ್. ಐದು ಬೋರ್ ಹಾಕ್ಸಿದ್ರಿ, ಐದು ನೀರು ಬಂದಿದೆಯಾ? ಈ ವರ್ಷ ಐದು ಬೋರ್ ಸರ್, ಹಿಂದಿನ ವರ್ಷ ಎರಡು ಬೋರ್ ಸರ್. ಈ ವರ್ಷ ನೀರು ಬಿದ್ದಿದೆಯಾ? ಬಿದ್ದಿದೆ ಸರ್. ಎಷ್ಟು ಬೋರ್? ಎರಡು ಬೋರ್ನಾಗ ಒಂದೊಂದು ಇಂಚ್ ಬಿದ್ದವು ಸರ್. ಒಂದು ಬೋರ್ನಾಗ ಪ್ರೆಷರ್ ಎರಡು ಇಂಚ್ ಹೊಡಿತೈತೆ ಸರ್. ಹೊಡಿತದೆ? ಹ್ಞೂ ಸರ್. ಐದು ಬೋರಲ್ಲಿ ನೀರು ಬಂದಿದೆಯಾ? ಬಂದಿದೆ ಸರ್. ಅಷ್ಟು ಬೇಕಿತ್ತು ನಿಮಗೀಗ ನೀರು ಬೇಕಂತಂದೇಳಿ? ಬೇರೆಯವ್ರು ನೀರು ತಗೊಂಡು ನಾವು ಶೇಂಗಾ ಹಿಂಗೆ ಹಾಕ್ತಿದ್ವಿ ಸರ್, ನಮ್ಮ ಹೊಲದಲ್ಲೇ ಹಾಕ್ಸೋಣ ಅಂತಂದು ಹಾಕ್ತಿವಿ ಸರ್. ಬೇರೆಯವ್ರ ಹತ್ರ ನೀರು ತೊಗೊಂಡ್ರೆ ಹೆಂಗೆ ಅವ್ರಿಗೆ? ನಾಲ್ಕಣಿ ಇಸೆ ಕೊಡ್ಬೇಕು ಸರ್. ಹೌದಾ? ಹ್ಞೂ ಸರ್. ನೀವೇನು ಬೆಳೆದಿರ್ತೀರೋ ನಾಲ್ಕಣಿ ನಾಲ್ಕಣಿ ಕೊಡ್ಬೇಕು. ಹೊಸ ಬೆಳೆದದ್ದಲ್ಲೇ ಹೋಗ್ಬಿಡ್ತದೆ. ಹ್ಞೂ ಸರ್. ಈಗ ನೀವು ಬೋರ್ ಹಾಕ್ಸ್ಕೊಂಡಿದ್ದೀರಿ? ಹ್ಞೂ ಸರ್. ಬೋರ್ಗೆಲ್ಲ ಖರ್ಚಾಗಿದೆ, ಏನು ಸರ್ಕಾರದ ಅನುದಾನದಲ್ಲಿ ಹಾಕ್ಸಿದ್ರ? ಇಲ್ಲ ಸರ್, ಸ್ವಂತ ಹಾಕ್ಸಿದ್ರು. ಸ್ವಂತ ಹಾಕ್ಸ್ಕೊಂಡಿದ್ದೆ ಸರ್. ಎಷ್ಟು ಖರ್ಚು ಬಂತು ಬೋರ್ಗೆಲ್ಲ? ಐದು ಬೋರಿಗೆ 2,00,000 ಬಂದಿತ್ತು ಸರ್. ಬೋರ್ಗೆ ಬರೆಯಕ್ಕೆ ಸರ್, ಆಮೇಲೆ ಎರಡು ಬೋರಿಗೆ, ಒಂದು ಬೋರಿಗೆ 53,000 ಸರ್, ಒಂದು ಬೋರಿಗೆ 43,000 ಸರ್. ಈಗ ನೀರು ಇರೋದ್ರಿಂದ ನಾವು ಎರಡು ಅವಧಿ ಬೆಳೆಗಳನ್ನೆಲ್ಲ ಬೆಳ್ಕೋಬೋದು. ಬೆಳ್ಕೋಬೋದು ಸರ್. ಈಗ 4 ಇಂಚ್ ನೀರು ಐತೆ ಹೊಲದಾಗ, ಚೆನ್ನಾಗಿ ಒಂದು 6 ಎಕರೆ. ಮೊದಲೇ ಅವಧಿಗೆ ಏನು ಬೆಳಿತೀರಿ ಹೆಚ್ಚಾಗಿ? ಮೆಕ್ಕೆಜೋಳ ಬೆಳಿತೀವಿ ಸರ್ ಫಸ್ಟಿಗೆ ಮಳೆಗಾಲದಾಗ, ಆಮೇಲೆ ಶೇಂಗಾ ಹಾಕ್ತೀವಿ ಸರ್. ಹಿಂಗಾರಿಗೆ ಶೇಂಗಾ ಹಾಕೊಂಡು ಬೆಳಿತೀರಿ? ಈಗ ಮಾಬಸಬ್ಬರೇ, ನಿಮ್ಗೆ ಸ್ಪಷ್ಟವಾಗಿ ಹೇಳಿ, ಕೃಷಿಯಿಂದ ನಮ್ಮ ಕುಟುಂಬ ಸುಸ್ಥಿರವಾಗಿ ಒಂದು ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನಿಮ್ಗೆ ಅನಿಸಿದೆಯಾ? ಆಗಿದೆ ಸರ್. ಲಾಸ್ ಇಲ್ಲದೆ? ಲಾಸ್ ಇಲ್ಲ ಸರ್. ಅಂದರೆ ಸಾಲ ಮಾಡಿಕೊಳ್ಳಾರ್ದೆ? ಹ್ಞೂ ಸರ್. ಸಾಲ ಖರ್ಚು ವೆಚ್ಚಗಳಿಗೆ ಹೆಚ್ಚು ಹೊರೆಯಾಗದಾಗೆ? ಹೌದು ಸರ್. ಜೀವನ ನಡೆಸ್ಬೋದಂತ ಅನಿಸಿದೆ? ನಡೆಸ್ಬೋದು ಸರ್. ಇದೇ ವರ್ಷ ನಾವು ಬ್ಯಾಸಗಿ ಮೆಣಸಿನ ಗಿಡ ಹಾಕಿ ಲಾಸ್ ಆಗಿ ಲಾಸ್ ಆಗಿರೋದು. ಹ್ಞೂ ಸರ್. ಬೇರೆ ಟೈಮಲ್ಲಿ ಏನಂತ ಸಮಸ್ಯೆ ಆಗಿಲ್ಲ ಸರ್. ವರ್ಷ 1-2 ಲಕ್ಷ ರೂಪಾಯಿ ಲಾಭ ತೆಗಿತೀವಿ ಸರ್. ನಾವು ಖರ್ಚು ವೆಚ್ಚ ಆಳು ಎಲ್ಲ ತೆಗೆ. ನಿಮ್ಮ ಭಾಗದಲ್ಲಿ ಕೂಲಿ ಆಳುಗಳಿಗೆ ಕೂಲಿ ಎಷ್ಟು ಕೊಡ್ತೀರಾ? ಹೆಣ್ಮಕ್ಕಳಿಗೆ 750 ಕೊಡ್ತೀವಿ ಸರ್. 300 ರೂಪಾಯಿ ಕೊಡ್ತೀವಿ ಸರ್. ಟೈಮ್ ಜಾಸ್ತಿ ಟೈಮ್ ಆದರೆ 400 ರೂಪಾಯಿ ಕೊಟ್ಟೆವು ಸರ್. ಗಂಡು ಮಕ್ಕಳಿಗೆ 400ರಿಂದ 500 ರೂಪಾಯಿ ಕೂಲಿ ಕೊಟ್ಟೆವು ಸರ್. ಕೃಷಿಯಲ್ಲಿ ಈ ರಸಗೊಬ್ಬರ, ರಾಸಾಯನಿಕ ಔಷಧಿಗಳು, ಇವುಗಳ ಬಳಕೆಯ ಬದಲಾಗಿ ಸಾವಯವ ಕೃಷಿ ಮಾಡಬೇಕು, ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಒಂದು ವಾದ ಇತ್ತೀಚೆಗೆಲ್ಲ ರೈತರಲ್ಲಿ ಅರಿವು ಮೂಡ್ತಾ ಇದೆ, ಜಾಗೃತರಾಗ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಈ ಬಗ್ಗೆ ಏನಾದರೂ ತಿಳುವಳಿಕೆ ಈಗ ಮಾಡಬೇಡ ಅನ್ನುವಂಥದ್ದು ಬಂತಾ ನಿಮಗೆ? ದನದ ಕೊಟ್ಟಿಗೆ ಸಗಣಿ ಗೊಬ್ಬರ ಜಗ್ಗಿರ್ತದೆ ಸರ್. ಏರ್ಬಿಡ್ತೀವಿ ನಾವು. ವರ್ಷಕ್ಕೆ 2 ಎಕರೆಗೆ 15 ಟ್ರಿಪ್ 16 ಟ್ರಿಪ್ ಏರ್ಬಿಡ್ತೀವಿ ಸರ್. ವರ್ಷ ಒಂದೊಂದು ಕಡ್ಕೊಂಡು ಹೋಗ್ಬಿಡ್ತೀವಿ ಸರ್. ಆಮೇಲೆ ಗೌರ್ಮೆಂಟ್ ಗೊಬ್ಬರ ಸ್ವಲ್ಪ ಹಾಕ್ಬಿಡ್ತೀವಿ, ಚೆನ್ನಾಗಿ ಬೆಳೆದ್ಬಿಡ್ತೀವಿ ಸರ್. ಹಂಗಾಗಿ ನಮಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ ಸರ್. ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹೆಚ್ಚು ಬಳಕೆ ಮಾಡ್ತಾ ಇದ್ದೀರಿ? ಹ್ಞೂ ಸರ್. ಮಣ್ಣು ಪರೀಕ್ಷೆ ರೈತರಿಗೆ ಭಾಳ ಅನಿವಾರ್ಯ. ನಿಮ್ಮ ಭೂಮಿಯ ಫಲವತ್ತತೆ ಹೇಗಿದೆ, ಯಾವ್ಯಾವ ಅಂಶಗಳು, ಪೋಷಕಾಂಶಗಳು ಇದೆ, ಯಾವ್ಯಾವ ಪೋಷಕಾಂಶಗಳ ಕೊರತೆಯಾಗಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹೌದು ಸರ್. ಮಾಡ್ತಾ ಇದ್ದಾರೆ ಇದರಿಂದ ಮಣ್ಣು ಪರೀಕ್ಷೆ ಮಾಡಿಲ್ಲ ಸರ್. ಯಾಕೆ ಮುಂದಾಗ್ತಾ ಇಲ್ಲ ಅಂದ್ರೆ ನಮ್ಮ ಬೆಳೆ ಚೆನ್ನಾಗಿ ಬಂದವು ಸರ್. ಚೆನ್ನಾಗಿ ಬರ್ಲಾದ್ರೆ ನಾವು ಅದೆಲ್ಲ ಪರೀಕ್ಷೆ ಮಾಡಿ ತಿಳ್ಕೋಬೋದಾಗಿತ್ತು ಸರ್. ಬೆಳೆನ ಚೆನ್ನಾಗಿ ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದೊಂದು ದಾರಿ ಅಂತ. ಹೌದು ಸರ್. ಈಗ ನಿಮಗೆ ಈಗ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಕೆಲವು ಗೊಬ್ಬರಗಳನ್ನು ಹಾಕದೇನೂ ಇರಬಹುದು. ಹೌದು ಸರ್. ಕೆಲವು ಪೋಷಕಾಂಶಗಳು ಇದೆ ಇರ್ತದೆ. ಹೌದು ಸರ್. ಕೆಲವೊಮ್ಮೆ ಅನಿವಾರ್ಯವಾಗಿ ನೀವೇನು ಮಾಡ್ತೀರಾ, ಹೆಚ್ಚು ಗೊಬ್ಬರಗಳನ್ನು ಅನಗತ್ಯವಾಗಿಯೂ ಕೊಡುವ ಸಾಧ್ಯತೆಗಳು ಇರ್ತದೆ. ಈಗ ತಜ್ಞರು, ಕೆಲವು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಿರ್ತಕ್ಕಂಥ ರೈತರು ಹೇಳೋ ಮಾತು ಏನು ಅಂದರೆ, ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡೆ ಅಂದರೆ ನನಗೆ ಸ್ವಲ್ಪ ದುಂದು ವೆಚ್ಚ ಕಡಿಮೆ ಆಗುತ್ತೆ ಅಂತ. ಹೌದು ಸರ್. ನಾನು 2 ಚೀಲ ಗೊಬ್ಬರ ಹಾಕೋ ನನ್ನ ತಲೆಯಲ್ಲಿದ್ದರೆ ಅಲ್ಲಿ 1 ಚೀಲಕ್ಕೆ ಶಿಫಾರಸಿದ್ರೆ ನನಗೆ 1 ಚೀಲ ಗೊಬ್ಬರ ಉಳಿತದೆ, ಅದ್ರ ರೊಕ್ಕ ಉಳಿತದೆ, ನಾನು ಕಡಿಮೆ ಗೊಬ್ಬರ ಬಳಸ್ಕೊಳ್ಬೋದು ಅನ್ನುವಂಥ ಅಭಿಪ್ರಾಯಗಳು ಹೆಚ್ಚಾಗಿ ಬರ್ತಾ ಇದೆ. ಕರೆಕ್ಟ್ ಸರ್. ಈ ನಿಟ್ಟಿನಲ್ಲಿ ನಿಮ್ಮ ಭಾಗದಲ್ಲಿ ನಿಮಗೆ ಹತ್ತಿರದಲ್ಲಿ ಒಂದು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರನೂ ಇದೆ ಹಡಗಲಿಯಲ್ಲಿ. ಹೌದು ಸರ್. ಅಲ್ಲಿಗೆ ಹೋಗಿ ಅಥವಾ ಸಂಪರ್ಕ ಮಾಡೋದು, ತಿಳ್ಕೊಳ್ಳೋದು ಈ ಥರದ್ದು ಏನಾದರೂ ವ್ಯವಸ್ಥೆಗಳು ಮಾಡಿಲ್ಲ ಸರ್, ಇನ್ನುವರೆಗೆ ಮಾಡಿಲ್ಲ ಸರ್. ಏನು ಓದಿದ್ರಿ ಮಾಬಸಾಪುರ ನೀವು? ನಾವು ಓದಿಲ್ಲ ಸರ್. 2ನೇ ಕ್ಲಾಸ್ ಓದಿದ್ದು ಸರ್ ಅಷ್ಟೇ. ಹಾಗೆ. ಈ ಕೃಷಿ ಅಧಿಕಾರಿಗಳಾಗಲಿ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದವರಾಗಲಿ, ಕೃಷಿ ವಿಶ್ವವಿದ್ಯಾಲಯದವರಾಗಲಿ, ಈ ತರಬೇತಿಗಳು ಅವು ಇವು ಮಾಡ್ತಾ ಇರ್ತಾರೆ, ಅಂಥವು ಏನಾದರೂ ವಿಷಯಗಳು ನಿಮ್ಮ ಗಮನಕ್ಕೆ? ಇಲ್ಲ ಸರ್, ಬೇರೆಯವರೆಲ್ಲ ಮಾಡಿಸ್ತಾರೆ ಸರ್, ನಾನು ಮಾಡಿಸಿಲ್ಲ ಸರ್. ಅಲ್ಲ, ನೀವು ತರಬೇತಿಗಳಿಗೆ ಹೋಗುವುದು ನಾನು ತಿಳ್ಕೊಳ್ಬೇಕು, ನೋಡೋಣ ಹೋಗೋಣ ಅಂತ ಹೇಳಿ ಹೋಗಿಲ್ಲ ಸರ್. ಬರೀ ನಮ್ದೇ ಕೆಲಸ ಜಗ್ಗಿ ಆಗಿಬಿಡ್ತೈತೆ ಸರ್. ಅಲ್ಲಿ ನಮ್ಮ ಮನ್ಯಾಗ ದನ ಕರ ಎಲ್ಲ ನೋಡ್ಕೋಬೇಕು ಸರ್, ಗಾಡಿ ನೋಡ್ಕೋಬೇಕು, ಹೊಲಗಳಿಗೆ ಹೋಗ್ಬೇಕು, ಹಾಳಿಗೆ ನೋಡ್ಕೋಬೇಕು, ಹಿಂಗಾಗಿ ಎಲ್ಲಿ ಹೋಗಂಗಿಲ್ಲ ಸರ್. ಮಗ ಓದ್ತಾಯಿದ್ದಾರ? ಇಲ್ಲ, ಬಿಟನ್ ಸರ್ ಶಾಲೆ. ಒಬ್ಬನ ಓದ್ತಾಯಿದ್ದಾನೆ ಸರ್. ಒಟ್ಟು 3 ಮಕ್ಕಳು? 5 ಜನ. 5 ಜನ, ಇಬ್ರು ಗಂಡ್ಮಕ್ಳು 3 ಹೆಣ್ಮಕ್ಳು ಸರ್. ಇಬ್ರು ಹೆಣ್ಣು 3 ಹೆಣ್ಮಕ್ಳು ಸರ್. ಒಬ್ಬ ಮಗ ಶಾಲೆ ಬಿಟ್ಟಿದ್ದಾರೆ. ಹ್ಞೂ ಸರ್. ಏನು ಕೃಷಿಗಾಗಿ ಶಾಲೆ ಬಿಟ್ರ ಅಥವಾ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಇತ್ತಾ? ಕಡಿಮೆ. ಈ ಕೃಷಿಯಲ್ಲಿ ಆಸಕ್ತಿ ಇದೆಯಾ? ಹ್ಞೂ, ಆಸಕ್ತಿ ಇದೆ. ಕೆಲಸ ಮಾಡ್ತಾನೆ? ಎಲ್ಲ ಮಾಡ್ತಾನೆ. ಇಂಟ್ರೆಸ್ಟ್ ತೊಗೊಂಡು ಎಲ್ಲ ಇದು ಮಾಡ್ತಾನೆ ಸರ್. ಜವಾಬ್ದಾರಿ ತೊಗೊಳ್ತಾನೆ ಸರ್. ನಿಮಗೆ ವಜೆ ಕಡಿಮೆ ಆಗಿದೆ ಅನಿಸಿದೆಯಾ? ಕಡಿಮೆ ಆಗಿದೆ ಸರ್. ಈಗ ಟ್ಯಾಕ್ಟ್ರಿಗೆ ನಾನು ಹೋದರೆ ಮಗ ವ್ಯವಸಾಯ ಎಲ್ಲ ಮಾಡ್ಕೊಡ್ತಾನೆ ಸರ್. ಇನ್ನೊಬ್ಬ ಮಗ ಓದ್ತಾ ಇದ್ದಾರೆ. ಓದ್ತಾ ಇದ್ದೀನಿ. ಹೆಣ್ಮಕ್ಳು? ಹೆಣ್ಮಕ್ಳು ಓದ್ತಾ ಇದ್ದಾರೆ ಸರ್. ಮಕ್ಕಳ ಬಗ್ಗೆ ಕನಸುಗಳು ಏನು, ಏನಾಗಬೇಕು, ಏನು ಮಾಡಬೇಕು? ಎಲ್ಲ ಚೆನ್ನಾಗಿ ಓದ್ಬೇಕಂತಂದು ನನ್ನ ಕನಸಿತ್ತು ಸರ್. ಮಗ ಮತ್ತೆ ವ್ಯವಸಾಯ ಮಾಡ್ತೀನಿ ಬಜೆ ಅಂದ. ನಡಿಯಪ್ಪ ಮಾಡಿ ನಿನ್ನಿಷ್ಟ ಅಂತಂದು ಹೇಳಿದೆ. ಮತ್ತೆ ಸಣ್ಣತ್ತು ಓದ್ತಾನೆ ಇನ್ನು 6ನೇ ಕ್ಲಾಸು. ಅದ ಮುಂದೆ ಏನು ಮಾಡ್ತಾನೆ ಗೊತ್ತಿಲ್ಲ ಸರ್. ಓದಿಸ್ಬೇಕು, ಇನ್ನು ಅವ್ರಿಗೆ 4 ಅಕ್ಷರ ತಿಳಿಸ್ಬೇಕು. ನಾವು ದಡ್ರಾಗ್ಯಾವ ಅಂತಂದು ಅವ್ರಿಗೆ ದಡ್ರ ಮಾಡಬಾರ್ದು. ಮುಂದೆ ಇದೇ ಇದೆ ಅವ್ರ ಜೀವನ, ಹೊಲ ಇದಾವೆ ಮಾಡ್ಕೊಂತಾರ ಹೋಗ್ತಾರ ಅನ್ನೋದು. ಈಗ ಓದಲಿ, ಓದೋ ಟೈಮ್ನಾಗ ನಾಳೆ ನಾವು ಓದೋಕ್ಕಾಗಲ್ಲ. ಅವ್ರಿಗೆ ಈಗ ವಯಸ್ಸೈತಿ, ಓದ್ತಾರೆ. ಹೆಣ್ಮಕ್ಳು ಶಾಲೆಗೆ ಹಾಕಿದ್ರಿ? ಹ್ಞೂ ರೀ. ಈ ಕೃಷಿಯಲ್ಲಿ ರೈತರು ಸಾಮಾನ್ಯವಾಗಿ ಮಕ್ಕಳಿಗೆ ಇದು ಬೇಡ, ಇದು ತುಂಬ ಕಷ್ಟ, ಇದು ಲಾಸ್ ಆಗ್ತದೆ, ಕೈ ಸುಟ್ಕೊಳ್ತೀವಿ, ಈ ಕೃಷಿ ಕಡೆಗೆ ನಮ್ಮ ಮಕ್ಕಳನ್ನ ತರೋದು ಬೇಡ, ಅವ್ರು ಬೇರೆ ಏನಾದರೂ ಓದ್ಕೊಂಡು ಏನಾದರೂ ಕೆಲಸ ಮಾಡಲಿ, ಈ ಥರದ ಅಭಿಪ್ರಾಯಗಳು ಸರ್. ನಾವು ಕಷ್ಟ, ನಿಮ್ಗೆ ಹಂಗೆ ಅನಿಸಿದೆಯಾ? ಇಲ್ಲ ಸರ್, ನಿಮಗೆ ಹಂಗೆ ಅನಿಸಿಲ್ಲ. ನಮ್ಮ ಭೂಮಿ ಎಲ್ಲ ಚೆನ್ನಾಗಿ ಬೆಳೀತೀವಿ ಸರ್, ಕಷ್ಟಪಟ್ಟು ಮಾಡ್ತೀವಿ. ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಟೈಮ್ ಟೈಮಿಗೆ ಯೂರಿಯಾ ಹಾಕ್ತೀವಿ, ಆಮೇಲೆ DAP ಗೊಬ್ಬರ ಬಿತ್ತನೆ ಮಾಡುವಾಗ ಹಾಕ್ತೀವಿ ಸರ್. ಎಲ್ಲ ಮಾಡೋದ್ರಿಂದ ನಮಗೆ ಬೆಳೆ ಕುಸಿತ ಕಂಡು ಬಂದಿಲ್ಲ ಸರ್. ಚೆನ್ನಾಗಿ ಬಂದ, ಚೆನ್ನಾಗಿ ಬರ್ತೈತೆ. ಎಕರೆಗ 20 25 ಕ್ವಿಂಟಲ್ ಬರ್ತದೆ ಸರ್ ಮೆಕ್ಕೆಜೋಳ. ಚೆನ್ನಾಗಿ ಬರ್ತೈತೆ. ಒಳ್ಳೆಯದು ಮಾಬು ಸಾಬ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಭಾಗವಹಿಸಿ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವ ಕುರಿತು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರೈತರಾದ ಮುನ್ನಾ ಸಾಬ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಗೀತೆಗಳು. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಇಳುಕಲಿಗೆ ಅಡ್ಡಲಾಗಿ ಬದು ಮಾಡಬೇಕು, ಬದುಗಳಿಗೆ ಹುಲ್ಲನ್ನು ಹಚ್ಚಬೇಕು, ಸುರಿವ ಮಳೆ ನೀರನ್ನು ನಿಲ್ಲಿಸಬೇಕು, ಹೀಗೆ ನೀರನ್ನು ನೆಲದಲ್ಲಿ ಇಂಗಿಸಬೇಕು. ಬರ ಬರ ಬರ ಎಂದು ಚಿಂತೆ ಮಾಡಬೇಡಿರಿ, ಬರವನ್ನು ಎದುರಿಸಲು ಸಿದ್ಧವಾಗಿರಿ. ಬರ ಬರ ಬರ ಎಂದು ವರವನ್ನು ಎದುರಿಸಲು ಸಿದ್ಧವಾಗಿರಿ. ಹೊಲದ ತಗ್ಗಿನಲ್ಲಿ ಹೊಂದ ಕೊಡಬೇಕು, ಮಳೆ ನೀರನ್ನು ಅದರಲ್ಲಿ ಹಿಡಿಯ